ಕಲಮಲಾಗಿನ ಮಗೆ ಕುಡ ಕುತುಟೈ ಕುತುಮಾಲಿಗಾವೆನ್ಮಾಗಿನ ಮೆತುಂ ಮಗೆ ಕುತುಟೈ ಕಿವಿಮೂದ ಕಲಮಲಾಗಿನ ಮಗೆ ಕುಡ ಕುತುಟೈ ಕುತುಮಾಲಿಗಾವೆನ್ಮಾಗಿನ ಮೆತುಂ ಮಗೆ ಕುತುಟೈ ಸಿತೆ ಬೆತುಂ ಪಿರಿಯತೆ ಅಮ್ಮಗೆ ಸಿತೆ ಸೆನೆ ಪಿರಿಯತೆ ಉಬೇ ಕುಡಾನೆತೆ ಕೆಲುಂ ಬೆಲುಂ ಪುತೆ ಸದಾ ಪೇಸಿತೆ ರೆನೈ ಬೇ ಪುತೆ ಬಮರ ಕುಸೇ ಸಿತಟ ಒಬ ಎನವಾ ಕಿರಣ ಸೇ ಹಿರುಗೆ ಅದ ಸಿನಾ ಸೆನವಾ ಒಬ ಸಿನಾ ಸೆನವಾ ಮಲಟ ಬಮರ ಕುಸೇ ಸಿತಟ ಒಬ ಎನವಾ ಕಿರಣ ಸೇ ಹಿರುಗೆ ಅದಸಿನಾ ಸಿನವಾ ಉಬಸಿನಾ ಸಿನವಾ ಸವಿಯ ಗಂಡೇ ಒರುವ ಕದಲಯನ್ನೇ ಬೆರಲ ದುರಪೆನೆನ್ನೇ ಅಭಿಮಾನು ಬಾಲ ಎನ್ನೇ ದೇತೆ ಸವಿಯ ಗಂಡೇ ಒರುವ ಕದಲಯನ್ನೇ ಬೆರಲ ದುರಪೆನೆನ್ನೇ ಅಭಿಮಾನು ಬಾಲ ಎನ್ನೇ ಮುಹುದುರೆಲ್ಲ ಒಸ್ಸೆ ಒರುವ ಪೆದಯನವೋ ನಿಮ್ಮಲಲ್ಲ ಒಸ್ಸೆ ಅಪಿ ಗೇವಿ ಗೇವಿ ಅನವೋ ಏತ ದಿಯಮ ಸೊಯಲಾ ಇವಕರ ನಿನ್ಯನವೋ ಏತ ಮೇತ ದೆಲಲಾ ಅಪಿ ಮಾಲು ಬಾಲ ಎನವೋ ಏತ ಮೇತ ದೆಲಲಾ ಅಪಿ ಮಾಲು ಬಾಲ ಎನವೋ ಸೀಲಾ ಗಿಯಾ சந்தை தார காபாய் இறை நில்வலாபாய் மெலோகென் மக்கீலா கியாவே I'm not the kind.